ನಮಸ್ಕಾರ ರೈತ ಬಾಂಧವರೇ, ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಳುಮೆಣಸು ಬೆಳೆಯನ್ನ ಉತ್ತಮವಾಗಿ ಪೋಷಿಸುತ್ತಿರುವ ಸೋಮವಾರಪೇಟೆ ತಾಲೂಕು ಐಗೂರು ಗ್ರಾಮದ ಅಡಿಕೇರಿ ಸುಬ್ಬಯ್ಯ ಅವರೊಂದಿಗೆ ಸಂದರ್ಶನವೊಂದ ಕೇಳೋಣ. ಕೇಳಗರೆ, ಕೊಡಗು ಜಿಲ್ಲೆಯಲ್ಲಿ ಕಾಳುಮೆಣಸನ್ನ ಅನೇಕರು ಕಾಫಿ ತೋಟಗಳಲ್ಲಿ ಸಾಗುವಳಿ ಮಾಡೋದಿದೆ. ಕೊಳೆ ರೋಗಕ್ಕೆ ಹಲವರು ಕಾಳುಮೆಣಸನ್ನ ಕಳ್ಕೊಂಡಿದ್ದಾರೆ. ಏನೆಲ್ಲ ಪ್ರಯತ್ನ ಪಟ್ಟರು ಕಾಳುಮೆಣಸು ಹೋಗಿರೋದಿದೆ. ಈ ಮಧ್ಯದಲ್ಲಿ ಬೋರ್ಡ ದ್ರಾವಣ ಬೇಡ ಅಂತ ಅನ್ಕೊಂಡು ಕೆಲವರು ತಮ್ಮದೇ ಆದ ಮಾರ್ಗಗಳನ್ನು ಅನುಸರಿಸಿಕೊಂಡು ಉತ್ತಮವಾದ ಇಳುವರಿಯನ್ನ ಪಡಿತಿದ್ದಾರೆ. ಸೋಮವಾರಪೇಟೆ ತಾಲೂಕು ಐಗೂರು ಗ್ರಾಮದ ಅಡಿಕೇರಿ ಪಿ ಸುಬ್ಬಯ್ಯ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೀವಿ. ನಮ್ಮ ರೇಡಿಯೋ ಕೇಳುಗರು, 12 ಎಕರೆ ತೋಟ ಇದೆ. ಕಾಫಿ, ಕಾಳುಮೆಣಸು ಪ್ರಮುಖವಾದ ಬೆಳೆಗಳು. ಶುಂಠಿಯನ್ನು ಬೆಳೆದಿದ್ದಾರೆ, ಸ್ವಲ್ಪ ವೆನಿಲವನ್ನು ಇಟ್ಕೊಂಡಿದ್ದಾರೆ. ಹೇಗಿದೆ ಅವರ ಕಾಳುಮೆಣಸಿನ ತೋಟ? ಹೇಗೆ ಪೋಷಣೆ ಕ್ರಮಗಳನ್ನು ಅನುಸರಿಸಿದ್ದಾರೆ ಅನ್ನೋದನ್ನು ಇವತ್ತು ಆಲಿಸಿಕೊಳ್ಬಹುದು. ಕಾಳುಮೆಣಸು ಬೆಳೆಗಾರರು ಈ ನಿಟ್ಟಿನಲ್ಲಿ ಗಮನ ಹರಿಸಿದರೆ ಒಳಿತಾಗಬಹುದು. ಸುಬ್ಬಯ್ಯನವರೇ ನಮಸ್ಕಾರ. ಸರ್ ನಮಸ್ಕಾರ. ಕಾಳುಮೆಣಸು ಎಷ್ಟು ವರ್ಷದಿಂದ ಬೆಳೀತಿದ್ದೀರಿ? ಸರ್ ನಾನು ಐಗೂರಿಗೆ ಬಂದು 10 ವರ್ಷ ಆಗಿದೆ. ಮೂಲತಃ ಊರು ಸುಂಟಿಗೊಪ್ಪ ನಾಗೂರು. ಅಲ್ಲಿ ನಾನು ಐಗೂರಿಗೆ ಬಂದು ಜಾಗ ತಗೊಂಡು 10 ವರ್ಷ ಆಗಿದೆ ಸರ್. ಅಲ್ಲಿಂದ ನಾನು ಕಾಳುಮೆಣಸನ್ನ ಚೆನ್ನಾಗಿ ನೋಡ್ತಾ ಬಂದೆ. ನಾನು ಏಪ್ರಿಲ್ಗೆ 10 ಕ್ವಿಂಟಲ್ ಅಷ್ಟು ಮೆಣಸು ಕುಯ್ತಾ ಇದ್ದೀನಿ ಈಗ ಸರ್ 5 ವರ್ಷದಲ್ಲಿ. ಅಲ್ಲಿಂದ ನಾನೇ ಸ್ವಂತ ಜಮೀನು ತಗೊಂಡು ಇವಾಗ ಹೊಸದಾಗಿ ಬೀಟಿಗಟ್ಟೆಯಲ್ಲಿ 1-4 ಎಕರೆ ತೋಟ ಮಾಡಿದ್ದೀನಿ. ಹಾಗೆ 1 ಎಕರೆ ಗರಗುಂದೂರಲ್ಲಿ ಸಪರೇಟ್ ಬರೀ ಕಾಳುಮೆಣಸನ್ನೇ ಬೆಳೀತಾ ಇದ್ದೀನಿ. ಓಹೋ, ಕಾಳುಮೆಣಸನ್ನ ಯಾವ ಮರಗಳಿಗೆ ಹಬ್ಬಿಸಿ ಬೆಳೀತಿದ್ರೆ 1 ಎಕರೆಯಲ್ಲಿ? ಸರ್ ನನ್ನ ತೋಟದಲ್ಲಿ ಸಿಲ್ವರ್ ಇದೆ, ಹಲಸು ಮರ ಇದೆ, ಅತ್ತಿ ಮರ ಇದೆ, ನೇರಳೆ ಮರ ಇದೆ, ನೀಲಿ ಮರಗಳಲ್ಲಿ ಯಥೇಚ್ಛವಾಗಿ ಕ್ರಾಪ್ ಬರ್ತದೆ ಸರ್ ಅದು. ಓಹೋ, ಏನದು? ನೀಲಿ ಮರ ಅಂತ ಹೇಳೋದು ಸ್ವಲ್ಪ ತೊಗಟೆ ದಪ್ಪವಾಗಿರ್ತದೆ, ಮತ್ತೆ ನೀರು ಜಾಸ್ತಿ ಇರ್ತದೆ ಆ ಮರದಲ್ಲಿ, ಬಳ್ಳಿನೂ ಚೆನ್ನಾಗಿ ಅದಕ್ಕೆ ಹಬ್ಬಿಕೊಳ್ತದೆ ಸರ್ ಅದು. ಓಹೋ, ನೀಲಿ ಮರ ಕಾಳುಮೆಣಸಿಗೆ ತುಂಬಾ ಪ್ರಶಸ್ತವಾದದ್ದು ಅಂತ ಹೇಳ್ತಾ ಇದ್ರಿ. ಹೌದು ಸರ್. ಮತ್ತೆ ನನ್ನ ಹತ್ರ ಇನ್ನೊಂದು ಹೊಸ ಜಾತಿ ಇದೆ, ಬಡಕನ್ ಅಂತ ಹೇಳಿ, ದೊಡ್ಡದು ಕಾಳುಮೆಣಸು. ನಮಗೆ ಇದಕ್ಕೆ 400 ರೂಪಾಯಿ ಇದ್ರೆ ಅದಕ್ಕೊಂದು 700 ರೂಪಾಯಿ ರೇಟ್ ಸಿಗ್ತದೆ ಸರ್ ಆ ಬಡಕ ಅಂತ ಹೇಳೋದು ಕೆಜಿಗೆ. ಏನದು ವಿಶೇಷ? ಅದು ಒಂದು ಸ್ಮೆಲ್ ಚೆನ್ನಾಗಿದೆ, ಮತ್ತೆ ಸೈಜ್ ಇದೆ, ಮತ್ ಖಾರ ಖಾರ ಸ್ವಲ್ಪ ಇಲ್ಲ, ಒಂದ್ ಸ್ವಲ್ಪ ಟೇಸ್ಟ್ ಇದೆ ಅದು ತಿನ್ಬೇಕು. ಓಹೋ, ಸುವಾಸನೆ ಇದೆಯಾ? ಸುವಾಸನೆ ಇದೆ ಸರ್. ಎಷ್ಟು ಬಳ್ಳಿಗಳಿದಾವೆ ಸರ್? 10 ಬಳ್ಳಿ ಇದೆ. ಅದು ಚೈನಾದಿಂದ ಒಬ್ರು ಬಂದವರು ನನ್ನ ತೋಟದಲ್ಲಿ ಬಂದು ನೋಡಿ ತುಂಬಾ ಖುಷಿ ಪಟ್ರು ಅವರು. ಅದನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀರಾ ಸರ್? ಹೆಚ್ಚು ಮಾಡ್ತಾ ಇಲ್ಲ ಇವಾಗ, ಅದು ದೊಡ್ಡ ಮರಗಳಿಗೆ ಮಾತ್ರ ಬಿಡ್ಬೋದಂತೆ, ಚಿಕ್ಕ ಮರಗಳಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಅದು ತುಂಬಾ ತರವಾಗಿ ಹಬ್ಬುತ್ತದೆ ಅದು ಸರ್. ಓಹೋ, ವಿಶಾಲವಾಗಿ ಹರಡುತ್ತೆ. ವಿಸ್ತಾರವಾಗಿ ಹರಡ್ತದೆ, ದೊಡ್ಡ ಮರಗಳಾಗಬೇಕು. ಮತ್ತೆ ನನ್ನ ತೋಟದಲ್ಲಿ ಹೆಚ್ಚಿನಂತ ಎಲ್ಲಾ ಮರಗಳಲ್ಲಿ ಬಳ್ಳಿ ಇರೋದ್ರಿಂದ ಈಗ ಹೊಸದಾಗಿ ನಡ್ಲಿಕ್ಕೆ ಮರಗಳಿಲ್ಲ ಸರ್ ಅದು. 1 ಎಕರೆಯಲ್ಲಿ ಪ್ರತ್ಯೇಕವಾಗಿ ಬರೀ ಕಾಳುಮೆಣಸನ್ನ ಬೆಳೀತಾ ಇದೀನಿ ಅಂತ ಹೇಳ್ತಾ ಇದ್ರಿ. ಹೌದು ಸರ್, ಹೌದು. ಯಾಕೆ? ಕಾಫಿ ಹಾಕಿಲ್ಲ, ಬರೀ ಕುಂಡೆ ಮೆಣಸು ಮಾತ್ರ ಬೆಳೀತಾ ಇದೀನಿ. ಯಾಕೆ, ಏನು ಕಾರಣ ಅಥವಾ ಏನು ನಿಮ್ಮ ದೂರದೃಷ್ಟಿ ಸರ್? ಇದು ಕಾಫಿ ತೋಟದಲ್ಲಿ ಹಾಕೋದ್ರಿಂದ ನಮಗೆ ಒಂದು ಯಾವ್ದನ್ನ ಕಳ್ಕೊಳ್ಬೇಕಾಗ್ತದೆ, ಇಲ್ಲ ಕಾಫಿನ ಕಳ್ಕೊಳ್ಬೇಕಾಗ್ತದೆ ನಾವು, ಯಾಕೆಂದ್ರೆ ಇಳುವರಿ ಕಡಿಮೆ ಬರ್ತದೆ, ಮತ್ತೆ ನಮಗೆ ಕೆಲ್ಸಕ್ಕೆ ತೊಂದರೆ ಆಗ್ತದೆ. ಉಂಡೆ ಮೆಣಸನ್ನ ಸಪರೇಟ್ ಆಗಿ ಬೆಳೆದಷ್ಟು ಇಳುವರಿ ಜಾಸ್ತಿ ಪಡಿಬೋದು ಸರ್ ನಾವು, ಮತ್ತೆ ಕಾಯಿಲೆನೂ ಕಂಟ್ರೋಲ್ ಮಾಡ್ಕೋಬಹುದು ಸರ್ ಅದ್ರಲ್ಲಿ. ಹಾಗೆ ಸುಂಟಿನ ಯಾವ ತರ ಬೆಳಿತೀವಿ ಆ ತರ ನಾವು ಬೆಳೆದ್ರೆ, ಈಗ 10 ಕ್ವಿಂಟಲ್ ಅಷ್ಟು ಎಕರೆ ಕುಯ್ತಾ ಇದೀನಿ, ಇನ್ನೂ ಜಾಸ್ತಿ ಕುಯ್ಬಹುದು ಅಂತ ಹೇಳೋದಕ್ಕೆ ನಾನು ಬೆಳೀತಾ ಇದ್ದೀನಿ ಸರ್. ಗರ್ಗಂದೂರು ಗ್ರಾಮದ ಹತ್ರ ಒಂದ್ ಎಕರೆಯಲ್ಲಿ ಪ್ರತ್ಯೇಕವಾಗಿ ಕಾಳು ಮೆಣಸನ್ನ ಹೆಚ್ಚು ಆಸಕ್ತಿಯಿಂದ ಬೆಳೆಸ್ತದ್ರಿ ಅಲ್ವಾ? ಹೌದು ಸರ್. ಈಗ ಇಳುವರಿ ಶುರುವಾಗಿದೆಯಾ ಸರ್? ಇವತ್ತು ಹೊಸ ಕ್ರಾಪ್ ಬಂದಿದೆ ಸರ್ ಅದರಲ್ಲಿ. ಓ, ಎಷ್ಟು ಬರ್ಬೋದಂತ ಒಂದು ಅಂದಾಜು? ಅದೇ ಒಂದ್ ಎಕರೆಯಲ್ಲಿ ಒಂದು 500 ಬಳ್ಳಿಯಷ್ಟು ನಟ್ಟಿದ್ದೀನಿ. ಒಂದು 2 ಲಸ್ ಈ ವರ್ಷ ಬರ್ಬೋದು ಸರ್. ಫಸ್ಟ್ 3 ವರ್ಷದ ಬಳ್ಳಿಯಲ್ಲಿ. ಯಾವ ತಳಿ ಅದು? ಅದು ಪೈನೀರ್ ನಟ್ಟಿದ್ದೀನಿ ಸರ್. ಪಣಿಯೂರು 1. ಹೌದು ಸರ್. ನಿಮ್ಮಲ್ಲೇ ಬೆಳೆಸೋ ಸಸಿಗಳ? ಹೌದು ಸರ್. ಹೇಳ್ತಾ ಇದ್ರಿ ಕಾಳು ಮೆಣಸು ಕಾಫಿ ತೋಟದಲ್ಲಿ ಒಂದು 5 ಪ್ರದೇಶದಲ್ಲಿ ವರ್ಷನೂ ಒಂದೊಂದು ಎಕರೆಗೆ ಏನಿಲ್ಲ ಅಂದ್ರು 1 ವರೆಗೂ ಇಳುವರಿ ಪಡೆದುಕೊಳ್ತಿದ್ದೀನಿ ಅಂತ ಅನ್ಕೊಂಡು. ಹೇಗೆ ತೆಗೆದುಕೊಳ್ತದ್ರಿ, ಏನ್ ಕೆಲಸ ಮಾಡ್ತದ್ರಿ ಹೇಳಿ ಸರ್. ಅದಕ್ಕೆ ನಾನು ಒಂದು 5 ವರ್ಷ ಹಿಂದೆ ಬೋಡ ಹೊಡಿತಾ ಬರ್ತಾ ಇದ್ದೆ. ಅಲ್ಲಿಂದ ನಮ್ಗೆ ಅಬ್ಬೂರ್ ಕಟ್ಟೆಯಲ್ಲಿ ಪಾಲಿಸ್ತ ಅಂತ ಒಬ್ರು ಪರಿಚಯ ಆದ್ರು. ಅವರಲ್ಲಿ ಹೋಗಿದ ಮೇಲೆ ಅವ್ರು ಹೇಳಿದ್ರು, ನೋಡಪ್ಪ ಬೋಡ ಹೊಡಿಯೋದ್ರಿಂದ ಅವಶ್ಯಕತೆ ಏನು ಇಲ್ಲ ನಮ್ಮ ಏರಿಯಾಗಳಿಗೆ, ಒಂದು ವರ್ಷ ಬಿಟ್ಟು ನೀನು ನೋಡು ಅಂತ ಹೇಳಿ ಅವ್ರು ನನಗೆ ಹೇಳ್ತಾ ಬಂದ್ರು. ಮತ್ತೆ ಮೈಕ್ರೋ ನ್ಯೂಟ್ರನ್ಸ್ ಅಂತ ಹೇಳೋದನ್ನ ನಂಗೆ ಅವ್ರು ಕೊಟ್ರು. ಅವರು ಅಲ್ಲಿಂದ ಅವ್ರ ಹತ್ರದಿಂದ ಅದನ್ನ ತಗೊಂಡ್ ಬಂದು ಸೇಮ್ ಇದ್ದಾಗೆ ಪೆಪ್ಪರ್ ಇಳುವರಿ ಜಾಸ್ತಿ ಬಂತು. ಮತ್ತೆ ಅಲ್ಲಿಂದ ಹೇಳ್ತು ಇಂಥದ್ನ ಹೊಡಿಯೋದ್ರಿಂದ ಆರೋಗ್ಯಕ್ಕೆ ಹಾಳು, ಸುಮ್ಮನೆ ಯಾಕೆ ಮಣ್ಣು ಹಾಳು ಮಾಡ್ತೀಯ ಅಂತ ಅವ್ರು ಹೇಳ್ತಾ ಇದ್ರು. ಅದನ್ನ ನಿಲ್ಸಿದ ಮೇಲೆ ನನ್ಗೆ ಬಳ್ಳಿಗೆ ಏನು ತೊಂದರೆ ಇಲ್ಲ. ನಂದು ಸೋಮವಾರಪೇಟೆಯಿಂದ ಮಡಿಕೇರಿ ಹೋಗ್ಬೇಕಾದ್ರೆ ನಮ್ ತೋಟ ರೋಡ್ ಸೈಡ್ ಸಿಗ್ತದೆ. ಹೋಗೋರು ಬರೋರೆಲ್ಲ ನೋಡ್ತಾ ಹೋಗ್ತಾ ಇರ್ತಾರೆ ನಮ್ ತೋಟ. ಸೋಮವಾರಪೇಟೆಯಿಂದ ಮಡಿಕೇರಿಗೆ ಬರೋ ದಾರಿಯಲ್ಲಿ ಎಲ್ಲಿ ಬರುತ್ತೆ ಅದು? ಸೋಮವಾರಪೇಟೆಯಿಂದ 10 ಮಡಿಕೇರಿಯಿಂದ 30. ಆ ಜಾಗ ಏನಂತ ಕರಿತೀರಿ? ಕಬ್ಬಿನ ಸೇತುವೆ ಹತ್ರ. ಒಟ್ಟು ಎಷ್ಟು ಬಳ್ಳಿಗಳಿದಾವೆ ಸರ್ ನಮ್ ತೋಟದಲ್ಲಿ? ಎಷ್ಟಿದೆ ಅಂತ ಹೇಳಿ ಅದು ಲೆಕ್ಕ ಇಲ್ಲ ಸರ್. ಅಂದ್ರೆ ಕಾಫಿ ಮಾತ್ರ ಇಳುವರಿ ಕಡಿಮೆ ಆಗ್ತದೆ ಸರ್, ಪೆಪ್ಪರ್ ಜಾಸ್ತಿ ಬಂದಷ್ಟು. ಕಾಫಿನ ನಿರೀಕ್ಷಣೆ ಮಾಡಕ್ ಆಗ್ತಿಲ್ಲ. ಯಾಕಂತೀರಿ? ಅದು ಬಳ್ಳಿದು ಸೇಡು ಜಾಸ್ತಿ ಇರ್ತದೆ. ಮತ್ತೆ ಬಳ್ಳಿ ಹತ್ರ ಹತ್ರ ಇದ್ದಷ್ಟು ಗಿಡಗಳು ರೋಬಸ್ಟ್ ಇರೋದ್ರಿಂದ ರೋಬಸ್ಟ್ ಅಷ್ಟು ಇಳುವರಿ ಬರೋದಿಲ್ಲ. ರೋಬಸ್ಟ್ ಆಗ್ಲಿ ಅರೇಬಿಕ್ ಆಗ್ಲಿ ಬಳ್ಳಿಗಳು ಚೆನ್ನಾಗಿ ಬೆಳೆದು ಅಂತಂದ್ರೆ ನೆರಳಿನ ಪೈಪೋಟಿ, ಬೇರಿನ ಪೈಪೋಟಿ, ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ತೊಂದರೆ ಆಗುತ್ತೆ ಅಲ್ವಾ? ಹೌದೌದು. ತಾವು ಎಷ್ಟು ವರ್ಷಗಳಿಂದ ಕಾಳು ಮೆಣಸನ್ನ ಬೆಳಿತದ್ರಿ, ಏನು ನಿಮ್ಮ ಅನುಭವ ಹೇಳಿ ಸರ್. ನಾನು ಒಂದು 50 ವರ್ಷದಿಂದನೂ ವ್ಯವಸಾಯ ಇದ್ದವನೇ. 6 ಕ್ಲಾಸಿಗೆ ಹೋಗ್ಬೇಕಾದ್ರು ನಾನು ತರಕಾರಿ ವ್ಯವಸಾಯದಿಂದ ಬರ್ತಾ ಇದ್ದೆ. ಮತ್ತೆ ಅಲ್ಲಿಂದ ನಾನು ಹೀಗೆ ಹೊರಗಡೆ ಬಂದು ಮನೆಯಿಂದ 2 ವರ್ಷ ಆಯ್ತು ಸರ್. ನನ್ಗೆ 1 ಜಮೀನು ಇರ್ಲಿಲ್ಲ ಅವಾಗ. ನಾನು ಅಕ್ಕಪಕ್ಕದವರಲ್ಲಿ ಹೋಗಿ ಲೀಸಿಗೆ ಮಾಡಿಕೊಂಡು ಶುಂಠಿ ಬೆಳೆನ ಮೇನ್ ಆಗಿ ತಗೊಂಡೆ. ಶುಂಠಿ ಬೆಳೆದು ಅಲ್ಲಿಂದ ವರ್ಷಕ್ಕೆ ಇಷ್ಟು ಇಷ್ಟು ಇಷ್ಟು ಅಂತ ಜಾಗ ಮಾಡಿಕೊಂಡು ಇವಾಗ 12 ತೋಟ ಮಾಡ್ಕೊಂಡಿದ್ದೀನಿ. ಶುಂಠಿನ ತುಂಬಾ ವರ್ಷಗಳಲ್ಲಿ ಅದನ್ನ ಬಿಡದಲನೇ ಬೆಳೆದಿದ್ದೀರಿ? ಹೌದು ಸರ್. ವರ್ಷ ವರ್ಷ ಒಂದು 4 ಬೆಳೀತಾ ಇದ್ದೆ. ಕಳೆದ ವರ್ಷನೂ ಒಂದು 4 1,500 ಬೆಳೆದಿದೆ. ಶುಂಠಿ ಮಲೆನಾಡಿಗೆ ಅಥವಾ ಕೊಡಗು ಜಿಲ್ಲೆಗೆ ಅಷ್ಟೊಂದು ಸೂಕ್ತವಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ ಜನ? ಇಲ್ಲ ಸರ್, ನಾವು ಯಾವ್ದನ್ನ ದೇವ್ರು ಅಂತ ಹೇಳಿ ನೋಡ್ತೀವಿ ಸರ್, ಅದೆಲ್ಲ ದೇವ್ರಾಗ್ತದೆ ಸರ್. ಹಾಗೆ ಹೌದೌದು, ನಾವು ಬೆಳೆನೂ ಹಾಗೇನೆ ಸರ್. ತಪಾಸು ಮಾಡಿದಾಗೆ ನೋಡಿದ್ರೆ ಎಲ್ಲಿಯಾದ್ರೂ ಒಂದ್ ಕಡೆ ನಮಗೆ ಏನಾದ್ರು ಸಿಕ್ಕಿರುತ್ತದೆ. ಮಾತ್ರ ನಾವು ಬೆಳೆನ ಫಸ್ಟ್ ನೋಡ್ತಾ ಹೋಗ್ಬೇಕು ಸರ್, ನಾವು ದುಡ್ಡು ನೋಡ್ತಾ ಹೋಗ್ಬಾರ್ದು. ಈ ತಂಪು ಹವೆ ಮತ್ತು ಬಿಸಿಲು ಹೆಚ್ಚಿಗೆ ಮುಂಗಾರಿಯಲ್ಲಿ ಇಲ್ಲದೆ ಇರೋದ್ರಿಂದ ಕೆಲವೊಂದು ಬೆಳೆಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಶುಂಠಿಯು ಅದಕ್ಕೆ ಅಪವಾದವಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ. ಆದ್ರೂ ಅದನ್ನು ಮೀರಿನ ಕೆಲಸ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತೆ ಅಲ್ವಾ? ಸಿಕ್ಕೇ ಸಿಕ್ಕೇ ಸರ್. ನಾವು ಯಾವ ವ್ಯವಸಾಯ ಮಾಡ್ತೀವಿ ಆ ವ್ಯವಸಾಯನ್ನೇ ನೋಡಬೇಕು. ನಿಜ. ನೀವು ಸ್ವಂತ ದುಡಿಮೆಯಿಂದ 5 ಹತ್ರ ತೋಟ ತಗೊಂಡಿದ್ದ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬಂದಿದ್ದ, ಅಪ್ಪ ಅಮ್ಮ ಮಾಡಿದ್ದ? ಇಲ್ಲ ಸರ್, ನನ್ನ ಪತ್ನಿ ಟೀಚರ್ ಆಗಿದ್ದಾರೆ. ಅವ್ರ ಸಹಕಾರನು ನನಗೆ ಮುಖ್ಯ ಇದೆ. ಅವ್ರ ಹೆಸರು ಏನಂದ್ರಿ? ಜಿ ರಾಗಿಣಿ ಅಂತೇಳಿ. ಅಂದ್ರೆ ಅವರ ಸಹಕಾರ ಹೇಗೆ ಸಿಕ್ಕಿದೆ ತಮಗೆ? ದುಡಿಮೆನು ಅದ್ರಲ್ಲಿ ಇದೆ ಸರ್, ನನ್ಕಿಂತ ಜಾಸ್ತಿ ಅವರೇ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಸರ್. ಹೌದಾ? ಹೌದು. ಮೇಸ್ಟರ್ ಆಗಿದ್ರು ಈ ಕಡೆ ಭೂಮಿ ಕೆಲಸಗಳನ್ನ ಇಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾರೆ. ಓ, ರಜೆ ಇದ್ದಾಗಂತೂ ಅವ್ರು ಬಂದೇ ಬರ್ತಾರೆ ಸರ್, ಅಲ್ಲೇ ಇರ್ತಾರೆ ಜಾಸ್ತಿ ಜನರ ಜೊತೆ. ನೋಡಿ, ಆ ರೀತಿಯಲ್ಲಿ ಕೈ ಜೋಡಿಸಿದ್ರೆ ಎಷ್ಟೋ ಅನುಕೂಲ ಆಗುತ್ತಲ್ವಾ? ಹೌದು ಸರ್. ಕಾಳು ಮೆಣಸಿಗೆ ವಿಶೇಷವಾಗಿ ಏನೇನ್ ಕೆಲಸಗಳನ್ನ ಯಾವ್ಯಾವ ತಿಂಗಳಲ್ಲಿ ಮಾಡ್ತೀರಂತ ಹೇಳ್ಬೋದಾ? ಸರ್, ನಡುವಾಗ ಭೂಮಿನ ಏನ್ ಮಾಡಬೇಕು ಅಂದ್ರೆ, ಮರ ಡೌನ್ ಅಲ್ಲಿ ಇದ್ದಾಗ ಎತ್ತರ ಭಾಗದಲ್ಲಿ ಬಳ್ಳಿನ ನಡಬೇಕು. ಮತ್ತೆ ಮಳೆ ಜಾಸ್ತಿ ಇರುವಾಗ ಅದರ ಹತ್ರ ಕೆಲಸಗಳನ್ನ ಕಡಿಮೆ ಮಾಡಬೇಕು. ಮಳೆ ಇದ್ದಾಗ ಹೋಗಿ ಅದರ ಬುಡದಲ್ಲಿ ಅಗಿಯೋದಾಗಲಿ, ಗುಂಡಿ ತೆಗಿಯೋದಾಗಲಿ, ಕಾಫಿ ತೋಟದಲ್ಲಿ ಬೇರೆ ಕೆಲಸನೂ ಮಾಡೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಏನಿದ್ರು ನಾವು ಜೂನಿಗೆ ಹೆಚ್ಚಿನ ಕೆಲಸ ಮುಗಿಸಿಬಿಟ್ಟು ಮನೇಲಿ ಇರಬೇಕು. ಅದ್ ಬಿಟ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ಲಿ ಕೆಲಸಗಳನ್ನ ಜಾಸ್ತಿ ನೆನಪಿಗೆ ಮಾಡ್ಬೇಕು. ಏನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಲ್ಲಿ ಜಾಸ್ತಿ ಕೆಲಸ ಮಾಡಬೇಕು? ಜೂನ್ ಒಳಗಡೆ ನಡದ್ನ ನಟ್ಬೇಕು, ಅದಾಗಿಲ್ಲ ಅಂದ್ರೆ ಸೆಪ್ಟೆಂಬರ್ ಇಂದ ನಡ್ಬೇಕು ಸರ್. ಆಮೇಲೆ ಈ ಮಳೆಯಲ್ಲಿ ನಡ್ತಾ ಹೋದ್ರೆ ಮಳೆಯಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತು ಅಂತ ಹೇಳಿದಾಗ ಮಣ್ಣು ಕೆಸರಾದಾಗ ಬಳ್ಳಿಗಳು ಸಾಯ್ತಾ ಬರ್ತಿರ್ತದೆ. ಮತ್ತೆ ಸಗಣಿ ಗೊಬ್ಬರ, ಸುಣ್ಣ, ರಾಸಾಯನಿಕ ಗೊಬ್ಬರ ಇದನ್ನೆಲ್ಲ ಕಾಳು ಮೆಣಸಿಗೆ ಎಷ್ಟೆಷ್ಟು ಹಾಕ್ತಿರಿ, ಯಾವಾಗ ಹಾಕ್ತಿರಿ ಹೇಳಿ? ಸಗಣಿ ಗೊಬ್ಬರನ ಸರ್ ನಾವು ಎಕರೆಗೆ ಒಂದು 2 ಟ್ಯಾಗ್ದಷ್ಟು ಹಾಕ್ಬೇಕಾಗ್ತದೆ. ಅದನ್ನು ನಾವು ಹಾಕ್ಬೇಕಾದ್ರೆ 1 ವರ್ಷ ಇಷ್ಟು ಕಾಂಪೋಸ್ಟ್ ಮಾಡಿಯೇ ಹಾಕ್ಬೇಕು ಸರ್. ಇಲ್ಲ ನೇರವಾಗಿ ಹಾಕ್ತು ಅಂತ ಹೇಳಿದಾಗ ಬಳ್ಳಿಗಳು ಡ್ಯಾಮೇಜ್ ಆಗ್ತದೆ. ಅದಕ್ಕೆ ಮತ್ತೆ ಟ್ರೈಕೋಡರ್ಮಾ ಅದಂತ ಸೇರಿಸ್ತೀರಾ ಅಥವಾ ಹಾಗೆ ಇದನ್ನೇ ಚೆಂದಾಗಿ ಮಾಡಿ ಕೊಡ್ತೀರಾ? ಇಲ್ಲ ಸರ್, ನಾನು ಆರ್ಥಿಕವಾಗಿ ಕಷ್ಟದಿಂದ ಬಂದಿದ್ರಿಂದ ಈ ಕಂಪನಿ ಗೊಬ್ಬರಗಳನ್ನೆಲ್ಲ ಸ್ವಲ್ಪ ಕಡಿಮೆನೆ ಮಾಡ್ತೀನಿ ಸರ್. ಅದು ನನ್ನ ಜೊತೆನೆ ನನ್ನಾಗಿ ಕಷ್ಟದಲ್ಲೇ ಬೆಳ್ಕೊಂಡು ಬಂದ ಬಳ್ಳಿಗಳೇ ಇರುತ್ತೆ. ಓ ಹಾಗೆ ಹಾಗೆ, ಕಷ್ಟದಲ್ಲಿ ಬೆಳೆದ್ರೆ ಬಾಳ್ಕೆ ಬರೋದಂತ ಹೇಳ್ತೀರಾ? ಹೌದು, ಜಾಸ್ತಿ ನಾವು ಕೆಲಸ ಮಾಡಿದಷ್ಟು ಅವಕ್ಕೆ ಕಾಯಿಲೆಗಳು ಜಾಸ್ತಿ ಬರ್ತಾ ಹೋಗ್ತದೆ. ಸುಖವಾಗಿ ಬೆಳೆದಷ್ಟು ಎಲ್ಲಾ ಪ್ರಾಣಿಗಳಿಗೂ ಎಲ್ಲಾ ಜೀವಿಗಳಿಗೂ ಅಪಾಯನೇ. ಹೌದು ಸರ್, ಹೌದು. ಮತ್ತೆ ಮೇನ್ ನಾವು ಮರದ ಬುಡದಲ್ಲಿ ನೀರು ನಿಲ್ಲದಾಗೆ ನೋಡ್ಕೋಬೇಕು. ಮಳೆಗಾಲದಲ್ಲಿ ಹೋಗಿ ಅದನ್ನ ಬುಡನ ಬಿಟ್ಟದಾಗ್ಲಿ, ಬುದ್ಧಿಲಿ ಕೆಲಸ ಮಾಡೋದಾಗ್ಲಿ, ಕಾಫಿ ಗಿಡ ನಲ್ಲಿ ಹೋಗಿ ಅಲ್ಲಿ ಅಗಿಯೋದಾಗ್ಲಿ ಮಾಡಿದಲ್ಲಿ ಬಳ್ಳಿಗಳು ಕಾಯಿಲೆ ಬರೋದಂತ ಗ್ಯಾರಂಟಿ ಸರ್. ಓಹೋ, ಎಂತೆಂತ ನೆರಳಿನ ಮರಗಳಿದಾವೆ? ಎಲ್ಲಾ ಮರಗಳಿದೆ ಸರ್ ನನ್ನ ಹತ್ರ. ನೇರಳೆ ಮರ ಇದೆ, ಅತ್ತಿ ಮರ ಇದೆ, ಸಿಲ್ವರ್ ಮರ ಇದೆ, ಹಲಸು ಮರ ಇದೆ. ಪಾನೊಳದಲ್ಲೇ ಜಾಸ್ತಿ ಬಳ್ಳಿಗಳು ಇರುತ್ತೆ. ಮತ್ತೆ ಗೊಬ್ಬರ ಕಡ್ಡಿ ಹಾಕಿ 1 ಎಕರೆ ಸಪರೇಟ್ ಅದನ್ನ ಗೊಬ್ಬರ ಕಡ್ಡಿಲೇ ಬೆಳೆಸಿ ಬೆಳೀತಾ ಇದ್ದೀನಿ ಸರ್. ಓಹೋ, ಕೆಲವೊಬ್ರು ಮಾತಾಡೋದಿದೆ ಕೊಳೆ ರೋಗಕ್ಕೆ ಕಾರಣಗಳು ಏನೇನಂತ ನೋಡೋದಾದ್ರೆ, ತಾವ್ ಹೇಳಿದಂಗೆ ಮಳೆಗಾಲದಲ್ಲಿ ಕೈ ಆಡಿಸಬಾರ್ದು, ಬುಡಕ್ಕೆ ತೊಂದರೆ ಮಾಡಬಾರ್ದು, ಅಥವಾ ಬುಡದಲ್ಲಿ ಕೆರಿಬಾರ್ದು, ಅಥವಾ ಬುಡದ ಸುತ್ತಮುತ್ತ ಏನು ಕೆಲಸ ಮಾಡಬಾರ್ದು ಅಂತ ಒಂದಾದ್ರೆ, ಇನ್ನು ಕೆಲವೊಬ್ರು ನೈಸರ್ಗಿಕವಾಗಿನೇ ಬಳ್ಳಿಗಳು ಹಾಳಾಗ್ಬಿಡ್ತವೆ, ಹೇಗಂದ್ರೆ ಅತಿಯಾದ ಮಳೆ ಮತ್ತು ಗಾಳಿ ಬಂದಾಗ ಆ ಮರ ಆ ಕಡೆ ಈ ಕಡೆ ಬಿರುಸಿನ ಗಾಳಿಗೆ ವಾಲಾಡುತ್ತಲ್ಲ, ಅದರಿಂದ ಬಳ್ಳಿಗಳು ಹೋಗ್ಬಿಡ್ಬೋದು. ಅದಕ್ಕೆ ನಾನು ಏಪ್ರಿಲ್ ಟೈಮ್ ಅಲ್ಲಿ ಮರ ಮೇಲೆ ಟಾಪ್ ಹೊಡಿಸಿ ಅದನ್ನ ಮರಗಳು ಆಡೋ ರೀತಿಯಲ್ಲಿ ವರ್ಷ ವರ್ಷ ಕಪಾತ್ ಮಾಡ್ಲೇಬೇಕು ಸರ್. ಬೆಳಿಬೇಕು ಅಂದ್ರೆ ಅದನ್ನು ಮಾಡ್ಲೇಬೇಕು ಸರ್. ಯಾವ ಮಾಡ್ತೀರಿ ತಾವು? ನಾನು ಏಪ್ರಿಲ್ ಅಂತೂ ಹೆಚ್ಚಿನ ನೆನಸು ಕುಯ್ದು ಮರನ ಅವಾಗನೇ ಕಪಾತ್ ಮಾಡಿ ಹೋಗ್ತಾರೆ ಸರ್. ಕೊಳ್ಳೆಗಾಲದಿಂದ ಜನ ಕರ್ಸಿಕೊಂಡು ನಾನು ಮರ ಆಡ್ಲಿಕ್ಕೆ ಬಿಡೋದಿಲ್ಲ ಸರ್. ಮೇನ್ ಈಗ ಹೇಳಿದ ಒಂದೇ ಕಾರಣ ಸರ್, ಮರ ಆಡ್ತು ಅಂತ ಹೇಳಿದಾಗ ಬಳ್ಳಿಗಳು ಡ್ಯಾಮೇಜ್ ಆಗ್ತದೆ. ಅಂದ್ರೆ ನೀವು ಕಾಳು ಮೆಣಸನ್ನ ಕೊಯ್ದು ಎಷ್ಟು ದಿನದಲ್ಲಿ ಮರ ಕಪಾತ್ ಮಾಡ್ಬಿಡ್ತೀರಿ? ಕೊಯ್ದು ಏಪ್ರಿಲ್ ಅಲ್ಲಿ ಮುಗಿದ್ರೆ ಮೇಲೆ ಕಪಾತ್ ಮಾಡ್ಬಿಡ್ತೀವಿ ಸರ್. ಓಹೋ, ಅಥವಾ ಏಪ್ರಿಲ್ ಅಲ್ಲಿ ಬೇಗ ಮುಗಿತಂದ್ರೆ ಏಪ್ರಿಲ್ ಅಲ್ಲಿ ಮುಗಿಸ್ಬಿಡ್ತೀರಿ? ಹೌದು ಸರ್, ಹೌದು. ಇದಾದ ತಕ್ಷಣ ಕಪಾತ್ ಮಾಡ್ತೀವಿ ಸರ್. ಮತ್ತೆ ನಾವು ಕಾಫಿ ತೋಟಕ್ಕೆ ನೀರ್ ಹೊಡೆದ ತಕ್ಷಣ ಬಳ್ಳಿಗಳಂತೂ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಸರ್. ಎಲ್ಲರೂ ಹೆಚ್ಚಾಗಿ ನೀರ್ ಹೊಡಿತಾರೆ ಏಪ್ರಿಲ್ ಮೇಲೆಲ್ಲ ನೀರ್ ಹೊಡಿತಾರೆ ಮೆಣಸಿಗಾಗಿ, ಇಳುವರಿ ಬೇಕು ಅಂತ ಹೇಳಿ. ನಾವು ಅವಾಗ ನೀರ್ ಕೊಟ್ರೆ ಈ ಟೈಮಲ್ಲಿ ಬಳ್ಳಿಗಳೇ ಹಾಳಾಗೋದಂತೂ ಖಂಡಿತ ಸರ್. ಮತ್ತೆ ನೀವು ಹೇಗ್ ಮಾಡ್ತಾ ಇದ್ರಿ? ನಾನು ಇದುವರೆಗೂ ಸ್ಪ್ರಿಂಕ್ಲರ್ ಮಾಡ್ತಾ ಇಲ್ಲ ಸರ್. ಬೋರ್ವೆಲ್ ಇದ್ರೂ ನಾನು ಮಳೆಗೆ ಹೂವಾಗ್ಲಿ ಬಿಡ್ತಾ ಇದ್ದೀನಿ. ಓಹೋ, ಅಂದ್ರೆ ಮಳೆ ಬರೋ ತನಕ ನೀರ್ ಕೊಡೋದಿಲ್ವಾ? ಕೊಡೋದೇ ಇಲ್ಲ ಸರ್, ನಾ ಕೊಡೋದೇ ಇಲ್ಲ. ಸಗಣಿ ಗೊಬ್ಬರ? ಸಗಣಿ ಗೊಬ್ಬರ ಒಳಗಡೆ ಹಾಕ್ಬಿಡ್ತೀನಿ ಸರ್. ಒಂದೇ ಸಾರಿ ವರ್ಷಕ್ಕೆ? ವರ್ಷಕ್ಕೆ ಒಂದೇ ಸಲ. ಸುಣ್ಣ? ಸುಣ್ಣ 1-2 ವರ್ಷಕ್ಕೆ ಒಂದ್ಸಲ ಹಾಕ್ತೀನಿ ಸರ್. ಸಗಣಿ ಗೊಬ್ಬರ ಎಷ್ಟು ಕೊಡ್ತೀರಿ, ಸುಣ್ಣ ಎಷ್ಟು ನೀಡ್ತೀರಿ? ಸಗಣಿ ಗೊಬ್ಬರ 1 ಎಕರೆಗೆ 1-2 ಟ್ಯಾಗ್ರಷ್ಟು ಕೊಡ್ತೀನಿ ವರ್ಷಕ್ಕೆ, 2 ವರ್ಷಕ್ಕೊಂದ್ಸಲ. ಸುಣ್ಣನು ಹಾಗೇನೆ 1 ಎಕರೆಗೆ 1.5 ಚೀಲದಷ್ಟು ಕೊಡ್ತೀನಿ. ಅದೇನಾದ್ರೂ ಮಣ್ಣಿನ ಪರೀಕ್ಷೆ ನೋಡ್ಕೊಂಡು ಕೊಡ್ತೀರಾ ಅಥವಾ ನಿಮ್ಮ ಅಂದಾಜಿನಲ್ಲಿ ನೀಡ್ತಾ ಹೋಗ್ತೀರಾ? ಸರ್, ಇದುವರೆಗೂ ಮಣ್ಣು ಪರೀಕ್ಷೆ ಮಾಡಿಲ್ಲ, ಅದೇ 1-2 ವರ್ಷಕ್ಕೊಂದಿಷ್ಟು ಅಂತ ಹೇಳಿ ಕೊಡ್ತಾ ಇದ್ದೀನಿ ಸರ್. ಓ ಹಾಗೆ ಹಾಗೆ. ಇನ್ನೇನಾದ್ರೂ ಲಘು ಪೋಷಕಾಂಶಗಳನ್ನು ಪೂರೈಕೆ ಮಾಡೋದು ಅಥವಾ ದ್ರಾವಣಗಳನ್ನ ಸಿಂಪಡಣೆ ಮಾಡೋದು ಅಥವಾ ದ್ರಾವಣವನ್ನ ಬುಡಕ್ಕೆ ಹಾಕೋದು ಈ ತರ? ಸರ್, ನಾನು ಬುಡಕ್ಕೆ ಯಾವ ದ್ರಾವಣನು ಹಾಕ್ತಾ ಇಲ್ಲ, ವೇಸ್ಟ್ ಕಾಂಪೋಸ್ಟ್ ಮಾತ್ರ ಸ್ಪ್ರೇ ಮಾಡ್ಬೇಕಲ್ಲ. ಓಹೋ, ವೇಸ್ಟ್ ಡಿಕಾಂಪೋಸರ್ನ ಸಿಂಪಡಣೆ ಮಾಡ್ತೀರಾ? ಮಾಡಿದ್ದೆ ಸರ್. ಬುಡಕ್ಕೆ ಸುತ್ತಾನ? ಬುಡಕ್ಕೆ ಮತ್ತೆ ಬಳ್ಳಿಗೂ ಮಾಡ್ಬೋದು ಸರ್. ಓಹೋ, ಅದು ಮಳೆಗಾಲದಲ್ಲೇ ಮಾಡ್ಬೇಕು, ಬಿಸಿಲಲ್ಲಿ ಮಾಡುವಾಗಿಲ್ಲ. ಇನ್ನು ಮೀನಿನ ಹಿಂಡಿ, ಬೇವಿನ ಹಿಂಡಿ ಈ ತರದ ಏನಾದ್ರೂ ಕೊಡ್ತಾ ಇರ್ತೀರಾ? ಇಲ್ಲ ಸರ್, ಯಾವುದೇ ಇದುವರೆಗೆ. ನೋಡಿ, ತುಂಬಾ ತಲೆಬಿಸಿ ಮಾಡಿಕೊಂಡು ಏನೆಲ್ಲ ಕೊಟ್ಟು ಕಾಳು ಮೆಣಸನ್ನ ಬೆಳೆಸಿ ಕೊನೆಗೆ ಕೈ ಕೊಟ್ಟು ತತ್ತರಿಸಿ ಹೋಗಿರುವ ರೈತರನ್ನ ನೋಡುವ ಈ ಮಧ್ಯದಲ್ಲಿ ನೀವು ಆದಷ್ಟು ಅವುಗಳನ್ನ ಸುಖವಾಗಿ ಬೆಳೆಸಬಾರದು, ಅವುಗಳಿಗೆ ಹೆಚ್ಚು ರಾಸಾಯನಿಕಗಳನ್ನ ಕುಡಿಸಬಾರ್ದು ಅಂತ ಅನ್ಕೊಂಡು ಹೇಳ್ತೀರಿ? ಹೌದು, ನಮ್ಮ ಜಾಗಗಳಿಗೆ ಏನ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಸರ್. ಮತ್ತೆ ಕೆಲವರು ಕಟವಾಗಿ ಕೆಲವು ಜಾಗಗಳಲ್ಲಿ ಮೆಣಸನ್ನ ಬೆಳೆಯಕ್ ಹೋಗ್ತಾರೆ. ಮೆಣಸು ಬೆಳೆಯದೆ ಹೋದಲ್ಲಿ ಗದ್ದೆಗಳನ್ನ ತೋಟ ಮಾಡಿಕೊಂಡು ಗದ್ದೆದಲ್ಲಿ ಹೋಗಿ ಹಳ್ಳಿಗೆ ಹೋಗೋದು, ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ಮತ್ತರಿಂದ ಬಳ್ಳಿ ಹೋಗ್ತು ಅಂತ ಹೇಳೋದು. ಇವಾಗ ಎಲ್ಲಿ ಕೃಷಿ ಭೂಮಿ ಉಂಟು ಅದನ್ನೆಲ್ಲ ತಗೊಂಡು ಇವಾಗ ತೋಟ ಮಾಡಿ ಸುಮ್ಮನೆ ಬಳ್ಳಿ ನಾಡೋದು ಮತ್ತೆ ಬಳ್ಳಿ ಹೋಯ್ತು ಅಂತ ಹೇಳೋದು, ಇದು ಅಂತೂ ಆಗೋದಿಲ್ಲ ಸರ್. ಮೆಣಸು ಎಲ್ಲಿ ಬೆಳೀತದ ಅಲ್ಲೇ ಬೆಳಿಬೇಕು ಸರ್ ಅದನ್ನು. ಮತ್ತೆ ಮಳೆನೂ ಇದು ಮಾಡಿ ಬೆಳಿಬೋದು ಸರ್. ಈಗ ತಾಕೇರಿಲಿ ಸುಬ್ಬಯ್ಯ ಅಂತ ಹೇಳೋರು, ನಾನೀಗ ಮೊನ್ನೆ ಹೋಗಿದ್ದೆ, ಅವ್ರು ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಕಟಾವಾದ್ಮೇಲೆ ಎಷ್ಟು ದಿನದ ನಂತರ ನೀವು ನೀರ್ ಕೊಡ್ಲಿಕ್ಕೆ ಶುರು ಮಾಡ್ತೀರಿ ಅಥವಾ ಮಳೆಗಾಗಿ ಕಾಯ್ತೀರಾ, ಹೇಗೆ ಸರ್? ಮಳೆಗಾಗಿ ಕಾಯ್ತೀನಿ ಸರ್, ನಾನು ನೀರಂತೂ ಕೊಡ್ತಾ ಇಲ್ಲ. ಕೊಡೋದಿಲ್ಲ? ಕಟಾವಿಗಿಂತ ಮುಂಚಿತವಾಗಿ ನೀರ್ ಕೊಡ್ತೀರಾ? ಇಲ್ಲ ಸರ್, ಕೊಟ್ಟಿಲ್ಲ. ಹೌದಾ? ನೀರೇ ಕೊಟ್ಟಿಲ್ಲ. ಕೆಲವೊಬ್ರು ಹೇಳ್ತಾರೆ, ವಿಜ್ಞಾನಿಗಳು ತಜ್ಞರು ಸಹ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಈ ಬಳ್ಳಿಯಲ್ಲಿ ಕಾಳಿನ ಒಂದು ಲೋಡ್ ಹೆಚ್ಚಿಗಿದ್ರೆ ಬಳ್ಳಿ ತಡ್ಕೊಳ್ಳಲ್ಲ, ಸುಸ್ತಾಗುತ್ತೆ, ಗಟ್ಟಿತನ ಬರುದಿಲ್ಲ ಕಾಳುಗಳಿಗೆ ಅಂತ ಅನ್ಕೊಂಡು ನೀರ್ ಕೊಟ್ರೆ ಉತ್ತಮ ಅಂತ ಅನ್ಕೊಂಡು. ನಾವು ನೀರ್ ಕೊಟ್ಟು ಯಾವಾಗ ತುಂಬಾ ಫಸಲು ಇಡಿಸ್ತೀವಿ ಆವಾಗ ಇದನ್ನೆಲ್ಲ ಕೊಡ್ಬೇಕಾಗ್ತದೆ ಸರ್. ನಮ್ದು ವರ್ಷಕ್ಕೆ ಎವರೇಜ್ ಆಗಿ ಇಷ್ಟು ಇಷ್ಟು ಅಂತ ಬರ್ತಾ ಇದೆ. ಅದರಿಂದ ನನಗೆ ನೀರು ಕೂಡ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷ ಮರಕಪಾತ್ ಮಾಡಿಸ್ತೀರಾ? ಇಲ್ಲ ಸರ್, ಒಂದ್ ವರ್ಷ ಬಿಟ್ಟು ಒಂದ್ ವರ್ಷ ಮಾಡ್ತೀವಿ. ಅಂದ್ರೆ ಯಾವಾಗ ಬಿಡ್ತೀರಿ, ಯಾವಾಗ ಮಾಡಿಸ್ತೀರಿ? ಅದೇ ಒಂದ್ ವರ್ಷ ಕಳಿಸ್ತೀನಿ, ಒಂದ್ ವರ್ಷ ಬಿಡ್ತೀನಿ ಸರ್. ಈಗ ಮರಕಪಾತು ಮಾಡಿದ ವರ್ಷದಲ್ಲಿ ಚೆನ್ನಾಗಿ ಫಸಲು ಬರುತ್ತಾ? ಇಲ್ಲ ಸರ್, ಅದು ಹೇಳಲಿಕ್ಕೆ ಆಗೋದಿಲ್ಲ. ಮೆಣಸು ಬಳ್ಳಿಗೆ ಒಂದ್ ಇಷ್ಟು ಅಂತ ಹೇಳಿ ನೆರಳು ಬೇಕೇ ಬೇಕು. ಹೊಸ ವರ್ಷ ಕಪಾತ್ ಮಾಡಿದ್ರೆ ಬಳ್ಳಿ ಎಲ್ಲ ಬಂದು ಕಾಯಿಲೆಗೆ ಸುತ್ತಾಗ್ತದೆ ಸರ್. ಕೆಲವೊಬ್ರು ಹೇಳ್ತಾರೆ, ಒಳ್ಳೆ ಫಸಲು ಬಂದ ಮುಂದಿನ ವರ್ಷ ನಾವು ಮರಕಪಾತ್ ಮಾಡೋದಿಲ್ಲ, ಯಾಕಂದ್ರೆ ಬಳ್ಳಿ ಈಗಲೇ ಸುಸ್ತಾಗಿದ್ದಾವೆ, ಮತ್ತೆ ಮರಕಪಾತ್ ಮಾಡಿದ್ರೆ ತಾವು ಹೇಳಿದಂಗೆ ಇನ್ನೂ ಸುಸ್ತಾಗಿ ಹಾಳಾಗಿ ಹೋಗ್ಬಿಡ್ತಾವ ಅಂತ ಅನ್ಕೊಂಡು. ಇದನ್ನ ಬಿಸಿಲನ್ನ ನೋಡ್ಕೊಂಡು ಮಳೆನ ನೋಡ್ಕೊಂಡು ಮರಕಪಾತ್ ಮಾಡ್ಬೇಕು ಅಲ್ವಾ? ತುಂಬಾ ಬಿಸಿಲು ಬಂತು ಅಂತ ಹೇಳಿದಾಗ ಈ ವರ್ಷ ನೋಡಿ, ಈಗ ಒಂದು ತಿಂಗಳು ಹಿಂದೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಸ್ವಲ್ಪ ಎಲ್ಲೋ ಕಲರ್ ಬಂದಿತ್ತು, ಇವಾಗ ಪರವಾಗಿಲ್ಲ ಸರ್. ಮತ್ತೆ ಚೇತರಿಸ್ಕೊಂಡಿದೆ. ಬೋರ್ಡೋ ದ್ರಾವಣ ಸಿಂಪರಣೆ ಕೈ ಬಿಟ್ಟು ಎಷ್ಟು ವರ್ಷಗಳಾದವು? 5 ವರ್ಷ ಆಯ್ತು. ಬುಡಕ್ಕು ಕಾಪರ್ ಆಕ್ಸಿ ಕ್ಲೋರೈಡ್ ಅದನ್ನ ಎಷ್ಟೋ ಜನ ಹಾಕಿಲ್ಲ ಸರ್. ಅಗತ್ಯನೂ ಬಂದಿಲ್ಲ. ಹೌದು ಸರ್, ಏನು ಹಾಕಿಲ್ಲ. ಯಾವ್ದು ಬಳ್ಳಿಗಳಲ್ಲಿ ಯಾವ ರೋಗನು ಕಾಣ್ತಾ ಇಲ್ಲ. ಬಳ್ಳಿಗಳು ವರ್ಷಕ್ಕೆ ಇಷ್ಟು ಓದು ಅಂತ ಅನ್ಕೊಂಡು ಎಷ್ಟೋ ಜನ ಲೆಕ್ಕಾಚಾರ ಮಾಡಿದೆ, ತಾವೇನ್ ಹೇಳ್ತೀರಿ? ಕೆಲವು ಸಲ ಮರದಿಂದ ಜಾರಿ ಕೆಳಗೆ ಬಂದ್ಮೇಲೆ ಅದನ್ನ ತೆಗೆದು ಮತ್ತೆ ಹೊಸ ಬಳ್ಳಿ ನಡ್ಬೇಕಾಗ್ತದೆ. ಮತ್ತೆ ಒಂದು ಎರಡು ಅಂತೂ ಹೋಗೋದು ಸಾಮಾನ್ಯ ಇರ್ತದೆ ಸರ್ ತೋಟದಲ್ಲಿ. ಅದು ವರ್ಷ ವರ್ಷ ನಡ್ತಾ ಹೋಗ್ಲೇಬೇಕಾಗ್ತದೆ. ಬಳ್ಳಿ ಹೋದ ಆ ಜಾಗವನ್ನ ಮತ್ತೆ ರೋಗ ಬರದಂತೆ ಅಕ್ಕಪಕ್ಕದ ಬಳ್ಳಿಗಳಿಗೆ ಏನು ಎಚ್ಚರಿಕೆ ತೆಗೆದುಕೊಳ್ತೀರಿ, ಏನು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸ್ತೀರಿ? ಸರ್, ಇದುವರೆಗೆ ನಮ್ಮ ತೋಟದಲ್ಲಿ ಅಂತ ಕಾಯಿಲೆ ಏನು ಬರ್ಲಿಲ್ಲ ಸರ್. ಮತ್ತೆ ಹೊರಗಡೆಯಿಂದ ನೀರು ಹರಿದು ಬಂದಾಗ ತೋಟದಲ್ಲಿ ಬಳ್ಳಿ ಹೋಗೋದಂತೂ ಉಂಟು ಸರ್. ಎರಡು ವರ್ಷ ಹಿಂದೆ ಮಳೆ ಆದಾಗ ಒಂದ್ ಸ್ವಲ್ಪ ಹೋಗಿತ್ತು, ಅವಾಗ ಮಾತ್ರ ಬವಸ್ತಿನ ಒಂದು ಉಡ್ದಿದೆ. ಅದ್ರ ಮೇಲೆ ಅಂತದ್ ಯಾವ್ದು ಸ್ಪ್ರೇ ಮಾಡಿಲ್ಲ. ರಾಸಾಯನಿಕ ಗೊಬ್ಬರ ಎಷ್ಟು ಕೊಡ್ತೀರಿ, ಯಾವ ಕೊಡ್ತೀರಿ? ಡಿಎಪಿ ಯೂರಿಯಾ ಪೊಟಾಸ್ ಮಿಕ್ಸ್ ಮಾಡಿ ಎರಡು ರೌಂಡ್ ಕೊಡ್ತೀನಿ. ಎಷ್ಟೆಷ್ಟು ಕೊಡ್ತೀರಿ ಒಂದೊಂದು ಬಳ್ಳಿಗೆ? ನನ್ನ ಕೈಲಿ ದೊಡ್ಡ ಬಳ್ಳಿಗೆ ಎರಡು ಕೈ ಕೊಡ್ತೀನಿ, ಚಿಕ್ಕ ಬಳ್ಳಿಗೆ ಒಂದ್ ಕೈ ಅಷ್ಟು ಕೊಡ್ತೀನಿ. ಮತ್ತೆ ಸಗಣಿ ಗೊಬ್ಬರ ಕೊಡ್ತೀರಿ, ಸುಣ್ಣ ಕೊಡ್ತೀರಿ ಅಲ್ವಾ? ಸಗಣಿ ಗೊಬ್ಬರ ಮತ್ತೆ ಸುಣ್ಣ ಎರಡು ವರ್ಷಕ್ಕೊಂದ್ಸಾರಿ ಅಲ್ವಾ? ಒಂದ್ ವರ್ಷ ಸುಣ್ಣ ಹಾಕಿದ್ರೆ ಒಂದ್ ವರ್ಷ ಗೊಬ್ಬರ ಹಾಕ್ತೀನಿ. ಹಾಗೆ ಮಾಡ್ತೀರಿ? ಬಾಳ್ ಮೆಣಸನ್ನ ಅಕ್ಕರೆಯಿಂದ ಸಾಕ್ತದ್ರಿ, ಜೊತೆಗೆ ರೋಬಸ್ಟ ಕಾಫಿ ನಿಮ್ಮಲ್ಲಿದೆ ಅಲ್ವಾ? ಸೋಮಾರಪೇಟೆ ತಾಲೂಕಿನಲ್ಲಿ ತುಂಬಾ ಜನ ಅರೇಬಿಕವನ್ನೇ ಬೆಳೆಯುತ್ತಿದೆ. ನೀವು ಈ ಹಿಂದೆ ಅರೇಬಿಕವನ್ನು ಬೆಳೀತಾ ಇದ್ರೆ ಅಥವಾ ರೋಬಸ್ಟವನ್ನೇ ಹಾಕಿ? ನಾನು ಹೊರಗಡೆ ಹೋಗಿ ಸುಂಟಿನ ಲೀಸಿಗೆ ತಗೊಂಡ್ ಮಾಡ್ತಾ ಇದ್ದೆ, ಆಸಕ್ತಿ ವಹಿಸಿ ತೋಟ ನೋಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಮತ್ತೆ ನಮ್ಮ ಪತ್ನಿ ಜಾಬ್ ಅಲ್ಲಿ ಇರೋದ್ರಿಂದ ಇದು ಕಷ್ಟ ಆಗ್ತಾ ಇತ್ತು. ಹಾಗೆ ಅರಬಿನ ಬಿಟ್ಟು ನಾನು ರೋಬಸ್ಟಕ್ ಬಂದಿತ್ತು. ರೋಬಸ್ಟಕ್ಕೆ ಜಾಗ ಹೆಚ್ಚು ಬೇಕು, ಬಿಸಿಲು ಹೆಚ್ಚಿಗೆ ಬೇಕನ್ನೋದಿದೆ. ಕಾಳುಮೆಣಸಿಗೂ ಬಿಸಿಲು ಸ್ವಲ್ಪ ಹೆಚ್ಚಿಗಿದ್ರೇನೆ ಒಳ್ಳೇದು ಅಲ್ವಾ? ಹೌದು ಸರ್, ಹೌದು. ಅದಕ್ಕೆ ನಾವು ಎರಡು ವರ್ಷಕ್ಕಿಂತಲ ಕಪಾತ್ ಮಾಡ್ತಾ ಇರೋದು. ಮೊದಲು ಕಾಳುಮೆಣಸು ಉಪಬೆಳೆಯಾಗಿತ್ತು ಕಾಫಿ ತೋಟಗಳಲ್ಲಿ, ಈಗ ಒಂದ್ ರೀತಿಯಲ್ಲಿ ಕಾಫಿನೇ ಉಪಬೆಳೆಯಾಗಿ ನಮಗೆ ಗೋಚರಿಸ್ತಾ ಇದೆ ಅಲ್ವಾ? ಹೌದು ಸರ್, ಹೌದೌದು. ಗರಿಷ್ಠ ಅಂತಂದ್ರೆ ಕಾಳುಮೆಣಸಿನಲ್ಲಿ ಎಷ್ಟು ಬೆಲೆಯನ್ನ ಕಂಡಿದ್ದೀರಿ ತಾವು? ಸರ್, 650 ಗಂಟೆ ಕಂಡಿದ್ದೀನಿ. 700 ಬಂದಾಗೇನು ನಾನು ಬೇರೆ ಕಡೆ ಜಮೀನ್ ತಗೊಳ್ಬೇಕಿತ್ತು, ಹಾಗೆ ನಾನು 650 ಮಾರಿದ್ದೀನಿ. ಕಡಿಮೆ ಅಂದ್ರೆ 300 ಎಕರೆ ಮಾರಿದೀನಿ. ಹೀಗೆ ನಾನು ಫಸ್ಟ್ ಬಂದು 5 ಎಕರೆ ಜಾಗ ತಗೊಂಡೆ, ಮತ್ತೆ ಬೀಚಿಕಟ್ಟೆ ಗರಗಂದೂರು ಹೀಗೆ ಅಂತೇಳಿ, ಮತ್ತೆ ಕುಶಾಲ್ ನಗರ ಹೀಗೆಲ್ಲ ಜಾಗ ತಗೊಳ್ಬೇಕಿತ್ತು. ಅವಾಗ ಸ್ವಲ್ಪ ಬೇಗ ಬೇಗ ಮಾರಬೇಕಾಯ್ತು. ನಾನು ಯಾವಾಗಲೂ ಮೆಣಸಿನ ರೇಟ್ ಕಾದು ಮಾರ್ಲಿಲ್ಲ ಸರ್. ಹೇಗೆ ಮಾರಾಟದ ವ್ಯವಸ್ಥೆಯನ್ನ ಮಾಡ್ಕೊಂತೀರಿ? ತೊಂದ್ರೆ ಇಲ್ಲ ಸರ್, ಜನಗಳು ಯಾರು ಬರ್ತಾರೆ, ಮತ್ತೆ ನಂದು ಕ್ವಾಲಿಟಿ ಚೆನ್ನಾಗಿರ್ತದೆ, ಅದರಿಂದ ನನಗೆ ಮಾರ್ಕೆಟ್ ಅಲ್ಲಿ ಒಂದು 5-10 ರೂಪಾಯಿ ಜಾಸ್ತಿನೇ ಸಿಗ್ತದೆ ಸರ್. ಈಗ ದುಡ್ಡಿನ ಅಗತ್ಯತೆ ನೋಡ್ಕೊಂಡು ಎಷ್ಟೋ ಜನ ಪದಾರ್ಥಗಳನ್ನ ಮಾರಾಟ ಮಾಡ್ತಾರೆ, ನೀವು ಬೆಲೆಯನ್ನ ದುಡ್ಡಿನ ಅಗತ್ಯತೆಯನ್ನ ಎರಡನ್ನೂ ನೋಡ್ಕೊಳ್ತೀರಾ, ಅಥವಾ ಹೇಗೆ ನಿಮ್ಮ ಮನೋಭಾವನೆ? ಸರ್, ನಾನು ಆರ್ಥಿಕವಾಗಿ ಹಣದಿಂದ ಬರಲೇ ಇಲ್ಲ ಸರ್, ನಾನು ಯಾವಾಗ್ಲೂ ವ್ಯವಸಾಯದಿಂದ ಬಂದೆ. ಮತ್ತೆ ನಾನು ಎಲ್ಲ ಹೊಸದಾಗಿ ಈಗ ಒಂದು 4-5 ಕಡೆ ಜಮೀನ್ ಮಾಡ್ಕೊಂಡೆ, ಹಾಗೆ ರೇಟ್ ನೋಡ್ಲಿಕ್ಕೆ ಹೋಗಿಲ್ಲ. ನನ್ಗೆ ಜಮೀನ್ ಅವಶ್ಯಕತೆ ಇರೋದ್ರಿಂದ ಕೆಲವು ಟೈಮ್ ಮಾರಬೇಕಾಯ್ತು ಸರ್. ಹಾಗೆ ಹಾಗೆ. ಕಾಳು ಮೆಣಸು ನಿಮಗೆ ಹಿಡಿಸಿದೆ, ಕಾಳು ಮೆಣಸನ್ನ ತುಂಬಾ ಖರ್ಚುದಾಯಕವಾಗಿ ಪೋಷಣೆ ಮಾಡ್ತಾ ಇಲ್ಲ ಅಲ್ವಾ? ತುಂಬಾ ಖರ್ಚು ಮಾಡಿಯೂ ಬೆಳೀತಾ ಇಲ್ಲ ಸರ್. ಅದೇ ಕಾಳು ಮೆಣಸು ಕರ್ರಗಿರ್ಬೇಕಂತ ಹೇಳೋದಿದೆ, ನೀವು ಏನಾದ್ರೂ ವಿಶೇಷ ಕ್ರಮಗಳನ್ನ ಅನುಸರಿಸ್ತೀರಾ? ಸರ್, ಅದು ನಾವು ಕುಯ್ದ ದಿನ ಬಿಸಿಲಿಗೆ ಹಾಕಿದಾಗ, ಮಧ್ಯಾಹ್ನದವರೆಗೆ ಹಾಕಿ ಎಲ್ಲನೂ ಒಂದು ಕಡೆ ಒಳ್ಳೆ ಬಿಸಿಲು ಟೈಮಲ್ಲಿ ಗುಡ್ಡೆ ಮಾಡಿದಾಗ ಅದ್ರ ಇಷ್ಟಕ್ಕೆ ಅದು ಕಪ್ಪಾಗ್ತದೆ ಸರ್. ಅದು ಗುಡ್ಡೆ ಮಾಡಿ ಮೇಲೆ ತಾಟ್ಪಲ್ ಹಾಕ್ತೀರಾ, ಹಾಗೆ ಬಿಡ್ತೀರಾ? ಟಾರ್ಪಲ್ ಹಾಕ್ತೀವಿ ಸರ್ ನಾವು, ಪ್ಲಾಸ್ಟಿಕ್ ಅಲ್ಲಿ ಮುಚ್ಚಿಬಿಟ್ಟಾಗ ಅದರಷ್ಟಕ್ಕೆ ಅದು ಬಿಸಿಗೆ ಒಳಗಡೆ ಕಪ್ಪು ಬರ್ತದೆ. ಮತ್ತೆ ಇನ್ನು 2 ಬಿಸಿಲಲ್ಲಿ ಕ್ಲೀನ್ ಆಗಿ ಒಣಗಿಬಿಡ್ತದೆ ಸರ್. ಅಂದ್ರೆ ಎಷ್ಟು ದಿನ ಆತರ ಮಾಡ್ತೀರಿ ಸರ್? ಫಸ್ಟ್ ದಿನ ಮಧ್ಯಾಹ್ನದವರೆಗೆ ಹಾಕಿದ್ರೆ ಸಾಕು, ಒಂದು 2 ಗಂಟೆಗೆಲ್ಲ ಮುಚ್ಚಿಬಿಟ್ರೆ, ಮಾರನೇ ದಿವಸ ಬೆಳಿಗ್ಗೆ ಹರಡಿದ್ರೆ, ಇನ್ನೊಂದ್ ದಿವಸ ಬಿಸಿಲು ಎಷ್ಟು ಬೇಕು ನೋಡ್ಕೊಂಡು ತೆಗಿಬೇಕಷ್ಟು. ಈ ತರ ಮಾಡಿದ್ರೆ ಕಾಳು ಮೆಣಸನ್ನು ಬೇಗ ಒಣಗುತ್ತಾ? ಒಣಗುತ್ತದೆ ಸರ್, ಒಣಗುತ್ತೆ ಸರ್. 3 ಬಿಸಿ ಒಳಗಡೆ ಕಾಳು ಮೆಣಸು ಒಣಗಿ ಒಣಗುತ್ತದೆ ಸರ್. ಮತ್ತೆ ಕಪ್ಪಾಗಿರುತ್ತೆ. ಕಪ್ಪಾಗಿರ್ತದೆ. ನೀವೆಲ್ಲ ಹಣ್ಣು ಆಗೋ ತನಕ ಇಟ್ಕೊಳ್ತೀರಾ ಬಳ್ಳಿಯಲ್ಲಿ ಗೊಂಚಲುಗಳನ್ನು? 50-60% ಹಣ್ಣಾದಾಗ ಕೂತೀವಿ ಸರ್. ಒಂದ್ ರೀತಿಯಲ್ಲಿ ನಿಮ್ಮ ತೋಟದಲ್ಲಿ ಕಾಳು ಮೆಣಸೆ ಪ್ರಧಾನವಾದ ಬೆಳೆ, ಕಾಫಿ ಒಂದ್ ರೀತಿಯಲ್ಲಿ ಉಪ ಬೆಳೆ ಅಲ್ವಾ? ಆದ್ರೂ ಕಾಫಿಯನ್ನ ಕಡೆಗಣಿಸಂಗಿಲ್ಲ, ಕಾಫಿ ನಾಡೇ ಇದು. ಮತ್ತೆ ಅದು ಕಾಫಿ ಬಿತ್ತು ಅಂತ ಹೇಳಿದ್ರೆ ತೋಟಗಳಿಗೆ ಕಳೆಗಳು ಜಾಸ್ತಿ ಬರ್ತದೆ, ಕಾಫಿ ಬೇಕೇ ಬೇಕು. ಮತ್ತೆ ನೋಡ್ಲಿಕ್ಕೂ ಚೆಂದಾಗಿರುತ್ತೆ. ಈ ಕಡೆ ಕಾಳು ಮೆಣಸು ಒಳ್ಳೆ ಬೆಳವಣಿಗೆ ಇರೋದ್ರಿಂದ, ವರಮಾನನು ಉತ್ತಮ ಆಗಿರೋದ್ರಿಂದ ಕಾಫಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಚಿಂತೆ ಇಲ್ಲ. ಹೌದು. ಮತ್ತೆ ಎಷ್ಟು ಟೈಮ್ ಗಂಟ ಅಂತ ಹೇಳೋದು, ಮೆಣಸ ಬಲ್ಲಿಗಳನ್ನ ನಾವು ಗ್ಯಾರಂಟಿ ಹೇಳಲಿಕ್ಕೆ ಆಗೋದಿಲ್ಲ ಸರ್, ಅವಾಗ ನಮಗೆ ಕಾಫಿ ಬೇಕಾಗಿ ಆಗ್ತದೆ ಸರ್. ಮತ್ತೆ ಕಾಫಿನೂ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್. ನಿಜ. ದನಕರುಗಳು ಸಗಣಿ ಗೊಬ್ಬರ? ದನಕರುಗಳು ಮೊದಲು ಇರ್ತಿತ್ತು ಸರ್, ಇವಾಗ ಜಾಗ ಇಲ್ಲ, ಹಾಗೆ ದನಗಳನ್ನ ಸಾಕ್ತಾ ಇದೆ. ಮನೆಯಲ್ಲಿ ಯಾರ್ಯಾರಿದ್ರಿ ಸುಬ್ಬಯ್ಯನವರೇ? ನಾನು, ನನ್ನ ಪತ್ನಿ ಮತ್ತು 2 ಮಕ್ಕಳು ಇದ್ದಾರೆ ಸರ್. ಅವರ ಸಹಕಾರವು, ಅವರ ಪಾಲ್ಗೊಳ್ಳುವಿಕೆಯು ಇದೆ ಅಲ್ವಾ? ಕಾಫಿ ಕಾಳು ಮೆಣಸು ಒಟ್ಟು 12 ಎಕರೆ ತೋಟ ನಿಮ್ದು. ಖರ್ಚು ವೆಚ್ಚದ ಲೆಕ್ಕಾಚಾರವನ್ನು ನೋಡ್ಕೊಂಡ್ರೆ ಹೇಳ್ತಾರೆ 50% ಖರ್ಚು ಬರುತ್ತೆ, ಇನ್ನುಳಿದ್ದು ಲಾಭ ಅಂತ. ಕೆಲವೊಬ್ರು ಇಲ್ಲ 70% ಬರುತ್ತೆ ಅಂತ ಹೇಳ್ತಾರೆ, ಕೆಲವೊಬ್ರು ಇಲ್ಲ 90% ಬರುತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ರು ಎಲ್ಲದು ಖರ್ಚಿಗೋಗಿ ಏನು ಉಳಿಯೋದಿಲ್ಲ ಅಂತ ಮಾತಾಡ್ತಿದೆ. ನೀವೇನ್ ಹೇಳ್ತೀರಿ ಸರ್? ನಾವು ಅದನ್ನು ಹೇಗೆ ನೋಡ್ಕೊಳ್ತೀವಿ ಹಾಗೆ ಹೋಗ್ತದೆ ಸರ್. ನನಗಂತೂ ಯಾವ ವ್ಯವಸಾಯದಲ್ಲೂ ಇದುವರೆಗೂ ಲಾಸ್ ಅಂತ ಹೇಳೋದು ಕಂಡಿಲ್ಲ ನಾನು. ಎಲ್ಲವೂ ಲಾಭದಾಯಕವಾಗಿ ಬಂದಿದೆ. ಯಾವ ವ್ಯವಸಾಯ ಮಾಡಿದ್ರು ನಷ್ಟ ಅಂತ ಹೇಳೋದು ಕಂಡಿಲ್ಲ ಅಲ್ವಾ? ನಾವು ಎಷ್ಟು ಚೆನ್ನಾಗಿ ತೊಡಸ್ಕೊಳ್ತೀವೋ ಅಷ್ಟು ಫಲ. ಆಮೇಲೆ ಬೆಲೆಯ ವ್ಯತ್ಯಾಸಗಳಿಂದ ಬರುವ ಲಾಭ ಏರಿಳಿತಗಳಿಂದ ಕಾಣ್ತಾ ಇರುತ್ತೆ ಅಷ್ಟೇ ಸರ್. ಈ ವರ್ಷ ಕಡಿಮೆ ಆದ್ರೂ ಇನ್ನೊಂದು ವರ್ಷಕ್ಕೆ ಬರುತ್ತೆ ಅಂತ ಹೇಳೋದ್ರಿಂದ ನಾವು ಯಾವ್ದು ಉದಾಸೀನ ಮಾಡಬಾರ್ದು. ವ್ಯವಸಾಯ ಮಾಡೋದನ್ನ ಮಾಡ್ತಾ ಇರ್ಬೇಕು, ಅದ್ರ ಪಾಡಿಗ ಬರ್ತಾ ಇರ್ತದೆ. ಯಾವಾಗಾದ್ರೂ ಒಂದ್ ದಿವಸ ಬೆಳೆ ಸಿಗ್ತದೆ ಅಂತ ಹೇಳೋದು ನಮ್ಮ ಒಂದು ಉದ್ದೇಶ. ನಿಜ. ಈ ಜೀವಾಮೃತ ಅಂತ ಅನ್ಕೊಂಡು ಬಳಸ್ತಾರೆ, ಇನ್ನು ಕೆಲವೊಬ್ರು ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣವನ್ನ ಬುಡಕ್ ಹಾಕ್ತಾರೆ, ಇನ್ನು ಕೆಲವೊಬ್ರು ಗಂಜಲವನ್ನ ಉಯ್ತಾರೆ ಕಾಳು ಮೆಣಸಿನ ಬುಡಕ್ಕೆ. ನೀವು ಏನು ಉಪಚಾರವನ್ನ ಕೊಡ್ತೀರಿ ಅಥವಾ ಕೊಡೋದಿಲ್ವಾ? ಸರ್, ನಾನು ಈಗ ಹೇಳಿದಾಗೆ ಕೆಲವರು ಹೋಗಿ ಗದ್ದೆಯಲ್ಲಿ ತೋಟ ಮಾಡಿಬಿಟ್ಟು ನೀವು ಏನು ಹಾಕಿದ್ರು ಅದು ಬರೋದಿಲ್ಲ ಸರ್. ನಾವು ಎಲ್ಲಿ ಕಾಫಿ ಬೆಳೆಯಂತ ಜಾಗ ಉಂಟು ಅಲ್ಲೇ ಬೆಳಿಬೇಕು ಸರ್. ಅದು ಸುಮ್ಮನೆ ಹೋಗೋದು ಗದ್ದೆಯಲ್ಲಿ ನಡೋದು, ಇಲ್ಲ ಎಲ್ಲಾದ್ರೂ ಹೋಗಿ ನೀರು ಬೀಳುವಂತ ಜಾಗಗಳಲ್ಲಿ ಬಳ್ಳಿಗಳನ್ನ ನಡೋದು, ಮತ್ತೆ ನಾವು ಇದಕ್ಕೆ ಸುಮ್ಮನೆ ಖರ್ಚು ಮಾಡಿದ್ರೆ ಅದಂತೂ ಬರೋದಿಲ್ಲ. ನಿಮ್ಮ ಖರ್ಚು ವೆಚ್ಚದ ಒಂದು ಅನುಪಾತ ಹೇಗಿದೆ? ಖರ್ಚು 25-50 ಅಥವಾ ಏನು? ನಿಮ್ಮ ಖರ್ಚು 40 ಇದ್ರೆ ಲಾಭ 60 ಇರ್ಬೋದು. ಓಹೋ, ಸರಿನೇ. ಅಂದ್ರೆ ಹಿಡಿತಾ ಇಟ್ಕೊಂಡು ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅನುಕೂಲವೇ ಅಲ್ವಾ? ಹೌದೌದು. ಚೆನ್ನಾಗಿ ವಿಚಾರಗಳನ್ನ ನಮ್ಮೊಡನೆ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು ಸುಬ್ಬಯ್ಯನವರೇ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಕಾಳುಮೆಣಸನ್ನ ಚೆನ್ನಾಗಿ ಪೋಷಣೆ ಮಾಡಿಕೊಂಡು ಉತ್ತಮದ ಇಳುವರಿಯನ್ನು ಪಡೆಯುತ್ತಿರುವ ಸೋಮಾರಪೇಟೆ ತಾಲೂಕು ಐಗೂರು ಗ್ರಾಮದ ಎಪಿ ಸುಬ್ಬಯ್ಯ ಅವರ ಅನುಭವಗಳನ್ನ ಆಲಿಸಿಕೊಂಡ್ರೆ. ಸಂಖ್ಯೆ ಹೀಗಿದೆ: 9 4 9 9 7 5 9 7 8 9 4 4 9 4 7 5 9 7 8. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕೃಷಿ ಸಿರಿ ಪ್ರಸಾರವಾಗಲಿದೆ. ಇದಕ್ಕಾಗಿ ದೂರವಾಣಿ ಸಂಖ್ಯೆ 0827-22-22-22-86-61. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆ, ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ಸರಣಿ ಕಾರ್ಯಕ್ರಮ ಪಂಪನ ಪೆಂಪು. ಪ್ರತಿ ಭಾನುವಾರ ಬೆಳಗ್ಗೆ 7:15 ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪಂಪ ಭಾರತದ ಉತ್ಕೃಷ್ಟ ಪಾತ್ರಗಳ ಅನಾವರಣವನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೇಳಿ, ಪ್ರತಿ ಭಾನುವಾರ ಬೆಳಗ್ಗೆ 7:15 ಪಂಪನ ಪೆಂಪು. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ನ ವತಿಯಿಂದ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಹತ್ತಿರಲಿರುವ ಅಮರ್ ಜವಾನ್ ಯುದ್ಧ ಸ್ಮಾರಕದಲ್ಲಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮಾಡಲಾಯಿತು. ರೋಟರಿ ಅಧ್ಯಕ್ಷ ಅನಿತಾ ಪೂವಯ್ಯ, ನಿವೃತ್ತ ಮೇಜರ್ ಡಾ ಖುಷ್ವಂತ್ ಕೋಳಿಬೈಲು, ಹಿರಿಯ ಪತ್ರಕರ್ತ ಅನಂತ ಶಯನಾವು ಅಮರ್ ಜವಾನ್ ಯುದ್ಧ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ದೇಶಕ್ಕಾಗಿ ಸರ್ವೋಚ್ಚ ರೀತಿಯಲ್ಲಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರನ್ನ ಸ್ಮರಣೆ ಮಾಡಿದವು. ಮತ್ತೆ ಮಾತಾಡಿದ ನಿವೃತ್ತ ಮೇಜರ್ ಡಾ ಖುಷ್ವಂತ್ ಕೋಳಿಬೈಲ್ ಅವು, ಅಮರ್ ಜವಾನ್ ಯುದ್ಧ ಸ್ಮಾರಕ ಬರೀ ಒಂದು ಕಾಂಕ್ರೀಟ್ ಸ್ತಂಭ ಅಲ್ಲ, ಈ ಸ್ಮಾರಕದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಪ್ರತಿಯೊಬ್ಬ ವೀರ ಯೋಧನ ಉಸಿರು ಇದ್ದದೇತ ಕದನ ಕಲಿಗಳ ಬಲಿದಾನನ ಬಣ್ಣನೆ ಮಾಡಿದವು. ದೇಶಕ್ಕಾಗಿ ಬಲಿದಾನ ಮಾಡಿದ ವೀರ ಯೋಧರನ್ನ ಸ್ಮರಣೆ ಮಾಡಿದ್ವು ಎಲ್ಲವರ ಕರ್ತವ್ಯ. ಹಂಗೆನೆ ಅಮರ್ ಜವಾನ್ ಸ್ಮಾರಕ ಯುವ ಪೀಳಿಗೆಗೆ ಪ್ರೇರಣಾದಾಯಕ ಶಕ್ತಿನೂ ಅಟ್ಟುತ್ತ ಹೇಳಿದವು. ಈ ಸಂದರ್ಭ ರೋಟರಿ ಮಿಸ್ಟಿ ಹಿಲ್ಸ್ನ ಮುಖ್ಯಪಟ್ಟವು ಹಾಜರಿದ್ದವು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಎಂಬಿಬಿಎಸ್ ವಿದ್ಯಾರ್ಥಿಗಳ ಕಾಲೇಜು ಅಂಗಳಲ್ಲಿ ಆಕರ್ಷಕ ರಂಗೋಲಿ ಮೂಲಕ ಹಂಗೆನೆ ಕುಶಾಲನಗರಲ್ಲಿ ಬೈಕ್ ಜಾಥಾ ನಡೆಸಿ ಪುಷ್ಪ ನಮನ ಸಲ್ಲಿಸಿದ ಬಗ್ಗೆ ವರದಿಯಾಯಿತು. ಕೊಡಗು ಜಿಲ್ಲೆಯಲ್ಲಿ ಇಂದು 5 ಹೊಸ ಕೋವಿಡ್ 19 ಪ್ರಕರಣಗಳ ದೃಢಪಟ್ಟು. ಮಡಿಕೇರಿ ತಾಲೂಕಲ್ಲಿ 1, ಸೋಮವಾರಪೇಟೆ ತಾಲೂಕಲ್ಲಿ 3, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 1 ಪ್ರಕರಣಗಳು ಕಂಡುಬಂದಿತು. ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 31,388 ಆಗಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ 43 ಜನ ಹುಷಾರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾದರೆ 367 ಸಕ್ರಿಯ ಪ್ರಕರಣಗಳಿದ್ದು ಇಲ್ಲಿ ಮುಟ್ಟ 392 ಮರಣ ಪ್ರಕರಣಗಳ ವರದಿಯಾಯಿತು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 86.8, ಕೋವಿಡ್ ಪಾಸಿಟಿವಿಟಿ ರೇಟ್ ಶೇಕಡ 2.198. ಕೋವಿಡ್ಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ತಿಳಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರಕ್ಕೆ 2 ವರ್ಷ ಪೂರ್ತಿ ಆದ ನಿಟ್ಟಿನಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ಹೊರತಂದಿರುವ ಸವಾಲುಗಳ ಮೀರಿದ ಸಾಧನಾ ಪರ್ವ, ಜನಸ್ನೇಹಿ ಆಡಳಿತದ 2 ವರ್ಷ ಕುರಿತಂಗೆ ಹೊತ್ತಿಗೆನ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಇಂದು ಬಿಡುಗಡೆ ಮಾಡಿದವು. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಸ್ತುತ ಸರ್ಕಾರದ ಸಾಧನೆ ಸಂಬಂಧಿಸಿದಂಗೆ ಈ ಪುಸ್ತಕದ ಬಿಡುಗಡೆ ಮಾಡಿದವು. ವಾರ್ತಾಧಿಕಾರಿ ಚಿನ್ನಸ್ವಾಮಿ ಸೇರಿದಂಗೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವು. ತುರ್ತು ಪರಿಸ್ಥಿತಿ ತೆರೆದ 1975-76 ತುರ್ತು ಪರಿಸ್ಥಿತಿನ ವಿರುದ್ದ ಹೋರಾಟ ಮತ್ತೆ ಸೆರೆವಾಸ ಅನುಭವಿಸಿದಕ್ಕೆ ಸರ್ಕಾರದ ಪಿಂಚಣಿ ಕೊಡುಗೆ ಪರಿಶೀಲನೆ ನಡೆಸಲಾಗುತ್ತಿದ್ದು, ಆ ನಿಟ್ಟಿನಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಭಾಗವಹಿಸಿದ್ದವರ ವಿವರ ಮತ್ತೆ ಬದುಕಿಲ್ಲದವರ ಕುಟುಂಬದ ಮಾಹಿತಿನ ಒದಗಿಸಕೂತ ಸರ್ಕಾರ ತಿಳಿಸಿತ್ತು. ಆದ್ದರಿಂದ ತುರ್ತು ಪರಿಸ್ಥಿತಿ ವಿರುದ್ದ ಹೋರಾಟ ಮತ್ತೆ ಸೆರೆವಾಸ ಅನುಭವಿಸಿದ ಯಾರು ಪಿಂಚಣಿ ಪಡ್ಕೊಂಡಿರವು ಮತ್ತೆ ಕುಟುಂಬದವು ಇದ್ದರೆ ಮಾಹಿತಿನ ಜಿಲ್ಲಾಧಿಕಾರಿಯವರ ಕಚೇರಿಗೆ ಒದಗಿಸಕೂತ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರಾವು ತಿಳಿಸಿದರು. ಇಂದು ಬೆಳಗ್ಗೆ ಆಖರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸರಾಸರಿ 60.23 mm ಮಳೆ ಆಟು. ಜನವರಿಯಿಂದ ಇಲ್ಲಿ ಮುಟ್ಟ 1,659.10 mm ಮಳೆ, ಆದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 899.90 mm ಮಳೆ ದಾಖಲಾಗಿತ್ತು. ಮಡಿಕೇರಿ ತಾಲೂಕಲ್ಲಿ ಇಂದು 80.75 mm, ಸೋಮರಪೇಟೆ ತಾಲೂಕಲ್ಲಿ 49.27 mm, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 50.67 mm ಮಳೆ ದಾಖಲಾಟು. ಹಾರಂಗಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ 2,859 ಅಡಿಗ, ಇಂದಿನ ನೀರಿನ ಮಟ್ಟ 2,855.22 ಅಡಿಗ, ಕಳೆದ ವರ್ಷ ಇದೇ ದಿನ 2,856.68 ಅಡಿಗ. ಇಂದಿನ ನೀರಿನ ಒಳಹರಿವು 12,297 ಕ್ಯೂಸೆಕ್ಸ್, ಹೊರಹರಿವು ಹೊಳೆಗೆ 8,579 ಕ್ಯೂಸೆಕ್ಸ್, ನಾಲೆಗೆ 40 ಕ್ಯೂಸೆಕ್ಸ್ ಉಟ್ಟು. ಮಡಿಕೇರಿ ವಿಭಾಗದ ಉಪವಿಭಾಗದ ಹೊಸ ಡಿವೈಎಸ್ಪಿಯಾಗಿ ಜಿಎಸ್ ಗಜೇಂದ್ರ ಪ್ರಸಾದ್ ಅವರು ನೇಮಕ ಆಗಳು. ಬಾರಿಕೆ ದಿನೇಶ್ ಕುಮಾರ್ ವರ್ಗಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಪಿಎಲ್ಲಿ ಅಧಿಕಾರಿಯಾಗಿದ್ದ ಗಜೇಂದ್ರ ಪ್ರಸಾದ್ ಅವರು ನೇಮಕ ಆಗಳು. ಕಾನೂನು ಸೇವೆಗಳ ಪ್ರಾಧಿಕಾರ ಮೆಗಾ ಲೋಕ ಅದಾಲತ್ ಕಾರ್ಯಕ್ರಮದ ನ್ಯಾಯಾಲಯದ ಅಂಗಳಲ್ಲಿ ಆಯೋಜನೆ ಮಾಡಿದ್ದು, ಪ್ರಾಧಿಕಾರದ ನಿರ್ದೇಶನದಂಗೆ ಆಗಸ್ಟ್ 14 ನಡೆಯಕ್ಕಿರುವ ಮೆಗಾ ಲೋಕ ಅದಾಲತ್ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಮತ್ತೆ ವಕೀಲರ ಸಂಘದ ಕೂಡುಕೂಟಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿ, ಮೋಟಾರ್ ಅಪಘಾತ ಪ್ರಕರಣಗಳಿಗೆ ವಿಮಾ ಕಂಪನಿಗೆ ಜಾಸ್ತಿ ಸಹಕಾರ ಕೊಟ್ಟು ಗಾಯಾಳುಗ ಮತ್ತೆ ತೀರಿ ಹೋದವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಿಕೆ ಮುತುವರ್ಜಿ ವಹಿಸಕೂತ ಹೇಳಿದವು. ಹಿರಿಯ ಸಿವಿಲ್ ನ್ಯಾಯಾಧೀಶ ಎಂಜಿ ಲೋಕೇಶ್ ನವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ 2ನೇ ಅಪರ ಮತ್ತು ಸತ್ರ ನ್ಯಾಯಾಧೀಶ ಎಸ್ಆರ್ ಶಿವಪುತ್ರ ದಿಂಡಲ್ಕೊಪ್ಪ, ನ್ಯಾಯಾಧೀಶ ಎನ್ವಿ ಕೋನಪ್ಪ, ವಕೀಲರ ಸಂಘದ ಅಧ್ಯಕ್ಷರಾದ ಐಆರ್ ಪ್ರಮೋದ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ನಡೆಸಿದ ಕಿರು ಸಿನಿಮಾ ಪೈಪೋಟಿಯಲ್ಲಿ ಮೆಚ್ಚುಗೆ ಪಡ್ಕೊಂಡ ಕೊಡವ ಸಿನಿಮಾ ಹಂಗೆ ಯುವ ಜನಾಂಗಕ್ಕೆ ಒಳ್ಳೆ ಸಂದೇಶ ಕೊಡುವ ಸಿನಿಮಾ ಅಪ್ಪಂಡ ಮನಸ್ಸು 3 ದುಡಿಕೊಟ್ಟು ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ನಲ್ಲಿ ಬಳಿಕಂಡದೆ. ಶಾಸಕರ ಅನುದಾನ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಮತ್ತೆ ಲಯನ್ಸ್ ಸಂಸ್ಥೆನ ಕೂಡುಕೂಟಲ್ಲಿ ಸೋಮರಪೇಟೆ ತಾಲೂಕಿನ ಕರ್ಕಳ್ಳಿ ಗ್ರಾಮದಲ್ಲಿ ಹೊಸದಾಗಿ ಚೌಟುಗಳ ಅಭಿವೃದ್ದಿ ಮಾಡಲಾಯಿತು. ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಚೌಟುಗಳನ್ನು ಉದ್ಘಾಟನೆ ಮಾಡಿ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸಿದವು. ಸ್ಥಳೀಯ ಜನಪ್ರತಿನಿಧಿಗ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಜಾಹೀರಾತುಗಳು.